ಇದೀಗ ಸಮಯ 6:55. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನದಾತ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ ಸರ್ಕಾರ ಲಗಾತಾರ್ ಪ್ರಯಾಸರತ್ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ 7 ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ. ಛೋಟಾ ಕಿಸಾನ್ ಬನೆ ದೇಶ ಕಿ ಶಾನ್, ಯೆ ಹಮಾರಾ ಸಪ್ನಾ. ದೇಶ ಕೆ 80% ಸೆ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೆ ಭಿ ಕಮ್ ಜಮೀನ್ ಹೈ. ಅಬ್ ದೇಶ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ್ ಮೇ ರಖ್ತೆ ಹುಯೆ ಕೃಷಿ ಸುಧಾರ ಕಿಯೆ ಜಾ ರಹೆ ಹೈ, ನಿರ್ಣಯ ಲಿಯೆ ಜಾ ರಹೆ ಹೈ. प्रधानमंत्री किसान सम्मान निधि योजना की शुरुआत 24 फरवरी 2019 को माननीय प्रधानमंत्री श्री नरेंद्र मोदी जी के द्वारा की गई थी. पीएम किसान योजना का पूरा खर्च भारत सरकार वहन करती है. इसके तहत लाभार्थी किसानों को हर साल 6,000 रूपए की सम्मान राशि 2,000 रूपए की 3 समान किस्तों में सीधे उनके बैंक खातों में हस्तांतरित की जाती है. अब तक 11 करोड़ से भी अधिक लाभार्थी किसानों के बैंक खातों में 1,58,000 करोड़ रुपए से अधिक की राशि सीधे ट्रांसफर की जा चुकी है. किस्तों की जानकारी किसानों को SMS के माध्यम से दी जाती है. इस मदद से बुआई के पहले अब किसानों को बीज, खाद, कीटनाशक और कृषि संबंधी अन्य जरूरतों के लिए साहूकारों के आगे हाथ नहीं फैलाना पड़ता. एना लीधे मारे कोई जोड़े के सगा संबंधी के मित्रों जोड़े मारे उछीना पैसा लेवानी जरूरत पड़ती नथी. एना थी हूँ सारी एवी खेती करी शकू. इस योजना से मिले लाभ तथा आवेदन की स्थिति देखने के लिए पीएम किसान पोर्टल लॉन्च किया गया है. इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं. इस योजना का लाभ पात्र किसानों को ही मिल सके इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है. इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है. पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है. इसे हासिल करके हमारा किसान सबल और आत्मनिर्भर हो रहा है. इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है. इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ. आत्मनिर्भर भारत की पहचान प्रगतिशील और समर्थ किसान. 2 ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಕಟಣೆ. ಏನ್ರಪ್ಪ ನೀವೆಲ್ಲ ಎಬಿಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳಚ್ಚು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠ ರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಹಾಗೂ ಪಶುಪಾಲನೆಯಲ್ಲಿನ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮತ್ತೆ ಅದು ಬೆಳೆಗಳು ಬರುತ್ತೆ ಬೀಜ. ನಮ್ಮ ನಾಟಿ ತರಕಾರಿಗಳು ಬಲಿಷ್ಠ. ಎರಡನೇ ಸರಿಗೂ ಏನಾವೇ ಮಾಡಿದ್ರು ಅಂತಹ ಕಾಳಪ್ಪ ಅವರು. ಕಾಳಪ್ಪ ಅವ್ರಿಗೆ ಈಗ 48 ವರ್ಷ ಇರುವಂತಹ ಸುಮಾರು 4.5 ಎಕರೆ ಪ್ರದೇಶದಲ್ಲಿ 100 ಬೇರೆ ಬೇರೆ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನ ಅವರು ಬೆಳೆದು ಅದನ್ನ ಅಗತ್ಯ ಇರುವಂತವ್ರಿಗೆ ಪೂರೈಸ್ತಾ ಇದ್ದಾರೆ. ಮುಖ್ಯವಾಗಿ ಬಿತ್ತನೆ ಬೀಜಗಳ ಉತ್ಪಾದನೆಯಲ್ಲೇ ಅವರು ತೊಡಗಿದ್ದಾರೆ. ನಿಮ್ಗೆ ಏನಂತ ಕರೀತಾರೆ ಕಾಳಪ್ಪ ಅವರೇ? ಏನಾದ್ರೂ ಬಿತ್ತನೆ ಬೀಜದ ಕಾಳಪ್ಪ ಅಂತ ಕರೀತಾರ? ಕರೀತಾ ಇದಾರೆ ಸರ್. ಏನಂತ ಕರೀತಾರ? ಅಡ್ಡೆಸರ್ ಏನಿದೆ? ಅಡ್ಡೆಸರ್ ಏನಿಲ್ಲ, ಒಟ್ಟಿನಲ್ಲಿ ಕಾಳಪ್ಪ ಅಂದ್ರೆ ಬೀಜದ ಕಾಳಪ್ಪ ಅಂತಲೇ. ಬೀಜದ ಕಾಳಪ್ಪ ಅಂತಾನೆ ನೀವು ಫೇಮಸ್ ಆಗಿದ್ರು. ಏನ್ ವಿದ್ಯಾಭ್ಯಾಸ ಮಾಡಿದ್ರಿ ಕಾಳಪ್ಪ ನೀವು? ಸರ್, ನಮ್ದು SSLC ಫೇಲ್ ಆಗಿದೆ. ಆಮೇಲೆ ಓದದ್ ಬಿಟ್ಟು ವ್ಯವಸಾಯದ ಕಡೆಗೆ ಗಮನ ಕೊಟ್ಟ. ಈಗ ನಿಮ್ ತಂದೆ ಸಣ್ಣ ಕಾಳಪ್ಪ ಅವರು ಕೃಷಿಕರೇ ಆಗಿದ್ರು? ಕೃಷಿಕರೇ ಆಗಿದ್ರು ಸರ್. ನೀವು 4 ಜನ ಅಣ್ಣ ತಮ್ಮಂದಿರು? 4 ಜನ ಅಣ್ಣ ತಮ್ಮಂದಿರು. ಅವರೆಲ್ಲ ಏನೆಲ್ಲ ಮಾಡ್ತಿದ್ದಾರೆ? ನಮ್ಮ ಅಣ್ಣ ಒಬ್ರು ಅಡಿಕೆ ತೋಟ ಮಾಡಿಕೊಂಡು ತೆಂಗು ಅಡಿಕೆ ಮತ್ತೆ ತೋಟಗಾರಿಕೆ ಬೆಳೆ ಮಾಡಿದ್ದಾರೆ. ಇನ್ನ ಒಬ್ಬ ನಮ್ಮ ಅಣ್ಣ ಒಬ್ರು ಮಾಮೂಲಿ ತರಕಾರಿಯನ್ನು ಬೆಳೆದು ಮಾರಾಟ ಮಾಡ್ತಾ ಇದಾರೆ. ಇನ್ನ ನಮ್ಮ ತಮ್ಮ ಒಬ್ರು ಇನ್ನು ಹೊಗೆ ಸೊಪ್ಪು ಬಿಟ್ಟಿಲ್ಲ ಅವರು. ಅವ್ರು ತೋಟಗಾರಿಕೆ ಬೆಳೆಗೆ ಬಂದವ್ರು, ಈಗಲೂ ವ್ಯಕ್ತಿತ್ಕೆ ಬಂದವ್ರೆ. ಇನ್ನೂ ಹೊಗೆ ಸೊಪ್ಪಿನ ಮೇಲೆ ಮೂಡ್ ಹೋಗಿಲ್ಲ ಇನ್ನು. ಅಂದ್ರೆ ಮೂಲತಃ ನಿಮಗೆ ಹೆಚ್ಚು ಆದಾಯ ಬರ್ತಿತ್ತು ಅನ್ನೋ ಕಾರಣಕ್ಕೆ ನಿಮ್ಮ ತಂದೆ ಕಾಲದಿಂದ ನೀವು ಹೊಗೆ ಸೊಪ್ಪು ಬೆಳೀತಾ ಇದ್ದವು? ಹೌದು ಸರ್, ಹೊಗೆ ಸೊಪ್ಪು ಅದರಿಂದ ಮಾಡ್ತಾ ಇದ್ದು. 2005 ಇಸ್ವಿವರೆಗೂ ನೀವು ಹೊಗೆ ಸೊಪ್ಪನ್ನೇ ಬೆಳೀತಾ ಇದ್ರಿ. ಆಮೇಲೆ ಈಗ ಬದಲಾಗಬೇಕು ಅನ್ನೋದಕ್ಕೆ ಏನ್ ಪ್ರೇರಣೆ, ಏನ್ ಸಂದರ್ಭ ಬಂತು? ಸರ್, ಈಗ ನಾವು 2005 ತನಕ ಹೊಗೆ ಸೊಪ್ಪು ಬೆಳ್ಕೊಂಡು ಬಂದು ಆವಾಗ ಆದಾಯ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಹೊಗೆ ಸೊಪ್ಪಲ್ಲಿ. ಮತ್ತೆ ಭೂಮಿಯ ಒಂದು ಫಲವತ್ತತೆಯನ್ನ ಹೊಗೆ ಸೊಪ್ಪು ಹಾಕಿದ್ರೆ ಮತ್ತೆ ಅತಿ ಹೆಚ್ಚುವಾಗಿ ಗೊಬ್ಬರ ಮತ್ತೆ ಔಷಧಿ ಹೊಡೆಯ ಕಾರಣದಿಂದ ಭೂಮಿ ಫಲವತ್ತತೆ ಕಮ್ಮಿ ಆಗ್ತಾ ಇರ್ತದೆ. ಭೂಮಿ ಫಲವತ್ತತೆ ಕಮ್ಮಿ ಆದಾಗ ಬರ್ತಾ ಬರ್ತಾ ಬರ್ತಾ ಅದರ ಫಲವತ್ತತೆ ಕಮ್ಮಿ ಮಾಡ್ಕೊಂಡು ಇಳುವರಿ ಕಮ್ಮಿ ಆಗ್ತಾ ಇರ್ತದೆ. ಮತ್ತೆ ಕ್ವಾಲಿಟಿ ಸೊಪ್ಪರಲ್ಲ, ಮತ್ತೆ ಏರುಪೇರು ಆಗೋದು, ಅದರಿಂದ ಆದಾಯ ಕುಂಠಿತ ಆಗ್ತಾ ಬರ್ತು. ಆದಾಯ ಕುಂಠಿತ ಆಗ್ತಾ ಬಂತಾ ಬಂತಾ ಇದ್ದಾಗ ಅದಕ್ಕೆ ನಮ್ಗೆ ಲಾಸ್ ಬರಕಾಯ್ತು. ಈಗ ನಾವು 100,000 ನಾವು ಖರ್ಚು ಮಾಡಿದ್ರೆ ಅದ್ರಲ್ಲಿ ಬರ್ತಿದೆ 50,000 ಲಾಭ. 50,000 ನಮ್ ಕೈಯಿಂದ ಹಾಕ್ಬೇಕಾಗಿತ್ತು. ಆ ಕಾರಣದಿಂದ ನಾವೇನ್ ಮಾಡ್ದ, ಈ ಹೊಗೆ ಸೊಪ್ಪು ಸ್ವಲ್ಪ ಇವಾಗ ಕುಂಠಿತಾಯ್ತು, ಮತ್ತೆ ನಮ್ಮ ಭೂಮಿನೂ ಫಲವತ್ತತೆ ಕಮ್ಮಿ ಆಗ್ತಾ ಇದೆ, ನಮ್ಮಿಂದ ಭೂಮಿ ಹಾಳು ಮಾಡ್ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಹೊಗೆ ಸೊಪ್ಪು ಬಿಟ್ಬಿಟ್ಟು, ಹೊಗೆ ಸೊಪ್ಪು ಬಿಟ್ಟು ಆ ನಂತರ ನಾವು ಬೇರೆ ಬೆಳೆ ಹುಡ್ಕಾಡ್ತಾ ಇದ್ದು, ಹುಡ್ಕಾಡ್ತಲ್ಲಿದ್ದು ಅಲ್ಲಿ ತನಕ ಮತ್ತೆ ಅರ್ಗು ಮಾಡ್ದು, ವಿನಿಲಾ ಮಾಡ್ದು, ಮತ್ತೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆದು ಅದ್ರಲ್ಲಿ ಎಲ್ಲ ಲಾಸ್ ಆಗ್ತು. ಅದರಲ್ಲಿ ನಮ್ಗೆ ಸರಿಯಾದ ಒಂದು ನಿಖರವಾದ ಬೆಲೆ ಸಿಗ್ತಾನೆ, ಅದ್ರಲ್ಲೂ ಲಾಸ್ ಆದ, ಅದನ್ನು ಬೇಡ ಅಂತ ಬಿಟ್ಟು ಅಷ್ಟೊತ್ತಿಗೆ ನಮ್ಗೆ 2011 ನಮ್ಮ ಸಹಜ ಸಮೃದ್ಧರು ಬಂದ್ ಭೇಟಿ ಮಾಡಿದ್ರು. ಭೇಟಿ ಮಾಡಿದಾಗ ಅವರು ಹೇಳಿ ನಮ್ಮ ದೇಸಿ ಬೀಜನ ಬೆಳೆದಿ ನಮ್ಗೆ ಕೊಡಿ ಅಂತ ಕೇಳಿದಾಗ ಅದಕ್ಕೆ ನಾವು ಒಪ್ಪಿ ಅದನ್ನ ನಾವು ಬೆಳೆಯಕ್ಕೆ ಶುರು ಮಾಡ್ದ. ಅಂದ್ರೆ ಅಲ್ಲಿ ತನಕ ಈ ರೀತಿ ಹೊಗೆ ಸೊಪ್ಪನ್ನ ನೀವು ಬೆಳೀತಾ ಇದ್ದಿದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗಿತ್ತು. ಏಕಾಏಕಿ ಈ ರೀತಿಯ ಒಂದು ದೇಸಿ ತಳಿಗಳ ಬಿತ್ತನೆಯನ್ನ ನೀವು ಮಾಡಿಕೊಡಿ ಅಂತ ಅವ್ರು ಹೇಳಿದ್ರು. ಹೇಗೆ ಭೂಮಿಯನ್ನ ಹೇಗೆ ಸಿದ್ಧಗೊಳಿಸಿದ್ರಿ, ಯಾವ ರೀತಿ ಬದಲಾವಣೆಗಳನ್ನ ನಿಮ್ಮ ಕೃಷಿ ಭೂಮಿಯಲ್ಲಿ ತಂದ್ರಿ ನೀವು? ಅದೇ ಈಗ ಅವರು ನಮ್ಗೊಂದು ಟ್ರೈನಿಂಗ್ ಕೊಟ್ರು, ನಮ್ಮೂರ್ನಲ್ಲೂ ಟ್ರೈನಿಂಗ್ ಕೊಟ್ರು, ಮತ್ತೆ ಮೈಸೂರಲ್ಲೂ ಟ್ರೈನಿಂಗ್ ಕೊಟ್ರು. ನಮ್ಮ ರೈತರುಗಳೆಲ್ಲ ಸೇರಿಸ್ಕೊಂಡು ಅದನ್ನ ಭೂಮಿನ ಫಲವತ್ತತೆ ಯಾವ ರೀತಿ ಮಾಡಿಕೊಂಡು ನಾವು ಸಾವಯವ ಕೃಷಿ ಮಾಡಬೇಕು ಅಂತ ಅನ್ಬಿಟ್ಟು ಅದರಲ್ಲಿ ಅವರು ಟ್ರೈನಿಂಗ್ ಕೊಟ್ಟಾಗ ನಮ್ಗೆ ದ್ವಿದಳ ಧಾನ್ಯಗಳು ಹಾಕ್ಸಿದ್ರು ಫಸ್ಟ್. ಈ 9 ತರದ ಏನ್ ದ್ವಿದಳ ಧಾನ್ಯಗಳು ಬರ್ತದೆ, 9 ತರ ದ್ವಿದಳ ಧಾನ್ಯಗಳನ್ನ ನಮ್ಮ ಭೂಮಿಗೆ ಹಾಕ್ಸಿ ಅದನ್ನ 45-55 ದಿನ ಗಂಟ ಅದ್ ಬಿಟ್ಟು ಅದನ್ನ ಮಲ್ಚಿಂಗ್ ಮಾಡೋದು. ಅದನ್ನ ಭೂಮಿಗೆ 55 ದಿನ ಆದ್ಮೇಲೆ ಮಲ್ಚಿಂಗ್ ಮಾಡಿ ಅದನ್ನ ಭೂಮಿಗೆ ಸೇರಿಸ್ಬಿಡ್ತೀವಲ್ಲ ಹಸಿರೆಲೆ ಗೊಬ್ಬರ ಟೈಪ್. ಆವಾಗ ಅದ್ ಮತ್ತೆ ಎರಡನೇ ಸರಿಗೂ ನಾವೇನ್ ಮಾಡೋದು, ತಿರ್ಗಾ ಮತ್ತೆ ದ್ವಿದಳ ಧಾನ್ಯಗಳು ಹಾಕೋದು, ಸಾಲ್ ಮಾಡಿ ದ್ವಿದಳ ಧಾನ್ಯಗಳು ಹಾಕಿ ಅದನ್ನ ನಮ್ಮ ಮನೆ ಬಳಕೆಗೆ ತಗೊಳ್ಳೋದು. ಅದ್ರ ಎಲೆ ಎಲ್ಲ ಅಲ್ಲೇ ಉದುರ್ಬೇಕು, ಅದ್ರ ಬಂದಂತ ಕಾಳುಗಳನ್ನ ನಮ್ಮ ಮನೆಗೆ ಉಪಯೋಗಿಸ್ಕೋಬಹುದು. ಈ ರೀತಿ ಮಾಡಿ ಫಲವತ್ತತೆನ ಇದನ್ ಮಾಡ್ದು. ಮತ್ತೆ ಜೀವಾಮೃತ ಮಾಡಿ ಅಂತ ಹೇಳಿದ್ರು, ಜೀವಾಮೃತನ ಕೊಟ್ಕೊಂಡು ಆ ಭೂಮಿನ 2011 2015 ತನಕ ನಾವು ಫಲವತ್ತತೆನೆ ಮಾಡಿದ್ದು, ಮಣ್ಣನ್ನ ಹದಗೊಳಿಸಿದ್ದು. ಯಾಕೆಂದ್ರೆ ನಾವು ಭೂಮಿ ಪೂರ್ತಿ ಫಲವತ್ತತೆನೆ ಕಳ್ಕೊಬಿಟ್ಟಿತ್ತು ಭೂಮಿ. ಆ 3 ವರ್ಷದಲ್ಲಿ ನೀವು ಭೂಮಿಯ ಫಲವಂತಿಕೆಯನ್ನ ವಾಪಸ್ ತಂದ್ರಿ, ವಾಪಸ್ ತಕೊಬಂದ ಅಲ್ಲಿ ತನಕ ನಾವೇನ್ ಬೆಳೆ ಬೆಳೆಯಕಾಗಲಿಲ್ಲ, 1 ರೂಪಾಯಿ ಲಾಭನೂ ಸುಧಾನ ಮಾಡಿಲ್ಲ ನಾವು. ಅದನ್ನೆಲ್ಲ ಹೆಂಗ್ ತಡ್ಕೊಂಡ್ರಿ ನೀವಾಗ? ಸರ್, ತಡ್ಕೊಳ್ಳೋ ಪರಿಸ್ಥಿತಿ ಮಾಡ್ಕೊಳ್ಳೇಬೇಕು. ಈಗ ನಮ್ಮ ಒಂದು ಬದಲಾವಣೆ ಆಗ್ಬೇಕು ಅಂತಂದ್ರೆ, ನಮ್ಮ ಭೂಮಿ ಬದಲಾವಣೆ ಮಾಡ್ಬೇಕು ಅಂದ್ರೆ ನಾವೇನೇ ಕಷ್ಟ ಬಂದ್ರೆ ನಾವು ತಡ್ಕೋಬೇಕು ಅದನ್ನ. 3 ವರ್ಷ ಕಷ್ಟಪಟ್ರಿ, 3 ವರ್ಷ ಕಷ್ಟಪಟ್ಟು ಅದನ್ನ ನಮ್ಮನ್ ಸಾಕಿದ್ದು ನಮ್ಮ ಹಸು ಸಾಕ್ತು. ಎಷ್ಟು ಹಸುಗಳಿತ್ತು ಆಗ? ಸರ್, ನಮ್ಮ ಹತ್ರ ಮೊದಲು ಒಂದು 6 ಇದ್ದು, ಆದ್ರಲ್ಲಿ ಈಗ ವಯಸ್ಸಾಯ್ತ ಸ್ವಲ್ಪ ಕೊಟ್ಬಿಟ್ಟು ಈಗ ನಮ್ಮ ಹತ್ರ ನೀವಾಗ್ಲೂ 6 ಹಸು ಇದೆ ನಾಟಿ ಹಸುಗಳು. ಆ ಹಸುಗಳು ನಮ್ಮನ್ ಸಾಕ್ತು 3 ವರ್ಷ. ಅದು ಹಾಲು ಕರಿಬೇಕು, ಹಾಲು ಮಾರ್ಬೇಕು, ನಾವಲ್ಲಿ ನಮ್ಮ ಮನೆಗೆ ಬೇಕಾಗಿದ್ದ ದಿನಸಿ ಏನ ತಗೊಂಡು ತಿನ್ಬೇಕು, ಊಟ ಮಾಡ್ಬೇಕು. ಆ ರೀತಿ ನಾವು 3 ವರ್ಷ ಕಾಲ ಕಳ್ಕೊಂಡ್ಬಂದ. ಈಗ ನಿಮ್ಮ ಪ್ರದೇಶಕ್ಕೆ ಬಂದ್ರೆ, ಕೃಷಿ ಭೂಮಿ ಬಂದ್ರೆ, ನಿಮ್ ಬಾಯಿನಲ್ಲಿ ಹೇಳಿ ಏನೆಲ್ಲಾ ಬೆಳೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ ಅಂತ. ಈಗ ನೀವು ಪ್ರತಿ ಯಾವ 365 ದಿನದಲ್ಲಿ ಯಾವ ತಿಂಗಳಲ್ಲಿ ಯಾವಾಗ ಬಂದ್ರು ನಮ್ಮ ತೋಟದಲ್ಲಿ ಯಾವತ್ತಿದ್ರು ಪ್ರತಿ ತಿಂಗಳಲ್ಲೂ ನಮ್ದು 25-30-35-50 ತನಕ ನಮ್ಮ ವೆರೈಟಿಗಳು ಇರ್ತವೆ. ನಮ್ಮ ದೇಸಿ ವೆರೈಟಿ ಬೀಜಗಳಲ್ಲಿ ಈಗ ಎಲ್ಲ ಪ್ರತಿಯೊಬ್ರು ನೋಡಿರ್ಬೋದು, ಹೈಬ್ರಿಡ್ ತರಕಾರಿಗಳಿಗಿಂತ ನಮ್ಮ ನಾಟಿ ತರಕಾರಿಗಳು ಬಲಿಷ್ಠವಾಗಿ ಬರ್ತವೆ, ಮತ್ತೆ ವೈವಿಧ್ಯತೆ ಜಾಸ್ತಿ ಇದೆ ನಮ್ಮ ತರಕಾರಿಗಳಲ್ಲಿ. ಇವತ್ತು ಬದನೆ ಅಂತ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಬದನೆ ಅಂತ ಅಂದ್ರೆ 2-3 ತರ ಬದನೆ ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ನಮ್ಮ ಹತ್ರ 15 ತರ ಬದನೆ ಇದೆ, ನಮ್ಮ ದೇಸಿ ವೆರೈಟಿಲಿ 15 ತರ ಬದನೆ ಬರುತ್ತೆ, 15 ತರ ಬೆಂಡೆ ಬರುತ್ತೆ, ಮತ್ತೆ ಒಂದು 25 ತರ ಬೀನ್ಸ್ ಬರುತ್ತೆ, ಟೊಮೊಟೊ ಒಂದು 25 ತರ ಬರುತ್ತೆ. ಈಗ ನಮಗ್ ಗೊತ್ತಿರುವಂತ ಈಗ ಹೀರೆಕಾಯಿ ಒಂದು ನಮ್ಮಲ್ಲಿ ಒಂದು ಹೀರೆಕಾಯಿ ಒಂದು 6-7 ತರ ಬರುತ್ತೆ. ಆತರ ಈಗ ದೇಸಿ ವೆರೈಟಿ ಅಂತ ಅಂದ್ರೆ ಹಿಂದಿನ ಒಂದು ಇದಕ್ಕೆ ಲೆಕ್ಕಾಚಾರಕ್ಕೆ ಹೋಯ್ತು ಅಂದಾಗ ನಮ್ಮ ಹಿಂದಿನ ಕಾಲದಲ್ಲಿ ದೇಸಿ ವೆರೈಟಿನೇ ಜಾಸ್ತಿ ಬೆಳೀತಾ ಇದ್ದಿದ್ದು. ವೈವಿಧ್ಯಮಯ ನಾವು ನಾಟಿ ಅಂತ ಕರಿತೀವಿ. ಹೌದು, ನಾಟಿ ತರಕಾರಿ ಬೀಜಗಳು, ನಾಟಿ ತರಕಾರಿಗಳು ಅಂದ್ರೆ ವೈವಿಧ್ಯಮಯ ಇರ್ತದೆ. ಹೌದು, ಆ ವೈವಿಧ್ಯಮಯವಾಗಿ ನಾವು ಕಾಣ್ಬೇಕು ಅಂತ ಅಂದ್ರೆ ದೇಸಿ ತರಕಾರಿಗೆ ಹೋಗ್ಬೇಕು, ನಾವು ನಾಟಿ ತರಕಾರಿಗೆ. ಅಲ್ಲಿಗೆ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಕೃಷಿ ಭೂಮಿಗೆ ನಾವೇನಾದ್ರು ಭೇಟಿ ಕೊಟ್ರೆ ಒಂದು 50 ತರ ಬೇರೆ ಬೆಳೆಗಳನ್ನ ಬೆಳವಣಿಗೆ ಹಂತದಲ್ಲಿ ನೋಡಕ್ ಸಾಧ್ಯ. ಹೌದು ಸರ್, ನೋಡಿ ಅವೆಲ್ಲವೂ ಬೀಜಕ್ಕಾಗಿ ಮಾಡಿರ್ತೀವಿ ಸರ್. ಪ್ರತಿ ಒಂದು ನಾವ್ ಏನೇ ಮಾಡಿದ್ರು ಆಮೇಲೆ ಇನ್ನೊಂದು ಏನೋ ಯಾತಕ್ಕೆ 25 ವೆರೈಟಿನ ಹಾಕ್ತಿವಿ ಅಂತ ಅಂದ್ರೆ, ಒಂದು ಜಾತಿನ ನಾವು ಒಂದ್ ಸರಿ ಹಾಕಕ್ ಆಗಲ್ಲ. ಈಗ ನನ್ನ ಹತ್ರ 25 ತರ ಬದನೆ ಇದೆ ಅಂತ ಅನ್ಬಿಟ್ಟು 25 ತರ ಒಂದೇ ಸರಿ ಮಾಡಕ್ ಆಗಲ್ಲ. ಅದಕ್ಕೆ ಆಗುವಾಗ ನಾವೇನ್ ಮಾಡ್ಬೇಕು, ಒಂದೇ ತಳಿ ಹಾಕ್ಬೇಕಾಗಿರೋದು ನಾವಾಗ ಬೀಜಕ್ಕೆ, ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಹೌದು, ಅದು ಎಲ್ಲಾನು ಕಾಪಾಡ್ಕೋಬೇಕು. ಬೀಜದ ಒಂದು ಗುಣಮಟ್ಟ, ಮತ್ತೆ ಬೀಜದ ಒಂದು ಸಂಸ್ಕರಣೆ, ಮತ್ತೆ ಬೀಜ ಒಂದು ಜರ್ಮಿನೇಷನ್, ಇವೆಲ್ಲಾನು ನೋಡ್ಕೊಂಡು ನಾವು ಅದನ್ನ ಬೀಜ ಹೇಳಿ. ತರಕಾರಿಗಳು ಎಷ್ಟು ಹೆಸರುಗಳು ನಿಮ್ ಬಾಯಿನಲ್ಲಿ ಬರುತ್ತೆ ಈಗ ನೋಡೋಣ ಹೇಳಿ. ಯಾವ್ದೆಲ್ಲ ಬೆಳೆ ಒಂದು ತಳಿಗಳನ್ನ ನೀವು ಬೆಳಿತೀರಿ? ಅದೇ, ಒಂದ್ ವರ್ಷದಲ್ಲಿ ನಾವು ಕನಿಷ್ಠ ಅಂದ್ರೆ 100 ತರಕಾರಿ ಬೆಳಿತೀವಿ, 100 ವೆರೈಟಿನ ಬೆಳಿತೀವಿ. ನಾನು ಹೇಳ್ದಂಗೆ ಬದನೆಕಾಯಿ 3 ಇಂಚಿಂದ 1 ಕೆಜಿ ತನಕ ಬರುತ್ತೆ ಒಂದ್ ಕಾಯಿ. ಆ ರೀತಿ 15 ವೆರೈಟಿ ಬದನೆ ಇದೆ. ಅವುಗಳಿಗೆ ಸರ್ ಹೆಸರುಗಳಿದಾವೆ, ಹೆಸರುಗಳೆಲ್ಲ ಮರ್ತ್ಕೊಂಡಿದೀವಿ. ನೀವು ಹೆಂಗ್ ಗುರುತಿಟ್ಕೋತೀರ? ಸ್ಲಿಪ್ ಮಾಡಿದೀನಿ ಅದನ್ನ, ಅದಕ್ಕೆ ಇವತ್ತು ನಾನು ಅಂತ ಬೀಜ ಹಾಕ್ತೀನಿ ಅಂದ್ರೆ ಅದಕ್ಕೆ ನೇಮ್ ಬರ್ತಲ್ಲಿ ಇಟ್ಟಿರ್ತೀನಿ. ಈ ರೀತಿ ಬದನೆಲೆ ಒಂದ್ 15 ವೆರೈಟಿ ಬರುತ್ತೆ, ಬೆಂಡೆಲು ಒಂದ್ 15 ಬರುತ್ತೆ, ಮತ್ತೆ ಬೀನ್ಸ್ ಅಲ್ಲಿ ಒಂದ್ 15-20 ವೆರೈಟಿ ಬರುತ್ತೆ, ಆಮೇಲೆ ಕ್ಯಾರೆಟ್ ಅಲ್ಲಿ ಒಂದ್ 4-5 ತರ ಬರುತ್ತೆ, ಮತ್ತೆ ಹೀರೆಲ್ 5 ತರ ಬರುತ್ತೆ, ಆಮೇಲೆ ಟೊಮೊಟೊ ಒಂದು 15-20 ತರ ಬರುತ್ತೆ, ಮೆಣಸಿನಕಾಯಿ ಈಗ ಮೆಣಸು ಅಂತ ನೋಡಿದ್ರೆ ಮೆಣಸಿನಕಾಯಿಲಿ ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದು 20 ವೆರೈಟಿ ಇದೆ ಮೆಣಸಿನಕಾಯಿ. ಒಂದ್ ಇಂಚಿಂದ ಹಿಡಿದು 6 ಇಂಚ್ ವರೆಗಂಟು ಇದೆ ಮೆಣಸಿನಕಾಯಿ. ಅದಾದ್ಮೇಲೆ ಅವರೇನು ಚಪ್ಪರದವರೇ ಇದೆ, ಒಂದು ಚಪ್ಪರದವರೇ, ಮತ್ತಿ ಅವರೇ, ಕತ್ತಿ ಅವರೇ, ತೋಟದವರೇ ಅನ್ಕೊಂಡು ಅವರೇಲೆ ಒಂದು 25 ವೆರೈಟಿ ಬರುತ್ತೆ. ನಮ್ಮ ಹತ್ರ ಇರೋದು ಒಂದು 300 ತಳಿನ ಸಂರಕ್ಷಣೆ ಮಾಡಿದೀನಿ. ಅದರಲ್ಲಿ ಆಟೋಮೆಟಿಕ್ ಈಗ ನಾವು ಕೊಡ್ತಾ ಇರೋದು ಆಲ್ರೆಡಿ ರನ್ನಿಂಗ್ ಇರೋದು 100 ವೆರೈಟಿ ಇದೆ. ಅಂದ್ರೆ ಅದರಲ್ಲಿ ತರಕಾರಿ ಬೆಳೆಗಳು ಬರುತ್ತೆ, ದ್ವಿದಳ ಧಾನ್ಯಗಳು ಬರುತ್ತೆ. 300 ತರಕಾರಿ, ದ್ವಿದಳ ಧಾನ್ಯ, ರಾಗಿ, ಸಿರಿಧಾನ್ಯ ಇಷ್ಟಿದ್ದೇ ಇರುತ್ತೆ. ಮತ್ತೆ ಅಂದ್ರೆ ಯಾವುದೇ ಒಂದು ಈಗ ಒಂದು ಬದನೆಕಾಯಿ ಅಂದ್ರೆ ಒಂದು ಸಲಕ್ಕೆ ಒಂದು ತಳಿಯ ಬದನೆ ಮಾತ್ರ. ಅದನ್ನ ಇನ್ನೊಂದ್ ತಳಿ ನಾವು ಹಾಕ್ಬೇಕು ಅಂದ್ರೆ 100 ಅಂತರ ಕೊಡ್ಬೇಕು. ಇವತ್ತು ಇಲ್ಲಿ 100 ಒಂದು ಬದನೆ ಹಾಕಿದೀನಿ ಅಂತಂದ್ರೆ ಇದನ್ನ 100 ಅಂತರ ಕೊಟ್ಟು ಮತ್ತೆ ಇನ್ನೊಂದ್ ತಳಿ ಹಾಕ್ಬೇಕು. ಹಾಕ್ಬೋದು. ಅದು ಒಂದಕ್ಕೊಂದು ಮಿಶ್ರಾಸ್ ಆಗ್ಬಾರ್ದು, ಕ್ರಾಸ್ ಆಗದೆ ಇರೋ. ಈಗ ನಾವು ಅದನ್ನ ಕಾಪಾಡಬೇಕು ಮೈನ್ನು. ನಾವು ಬೀಜ ಮಾಡೋದ್ರಲ್ಲಿ ಉದ್ದೇಶನೇ ಅದು. ತಳಿಯನ್ನು ಒಂದು ತಳಿನು ಈ ಸರಿ ನಾವು ಹಾಕಿದ್ರೆ ಮುಂದೊಂದು ತಳಿಗೆ ಎರಡನೇ ಅದು ಒಟ್ಟಿಗೆ ಚೇಂಜ್ ಆಗ್ಬಿಡುತ್ತೆ. ಇವತ್ತು ನಾವೊಂದು ಕಿರಣ್ ಅಂತ ಒಂದು ಬದನೆ ಬರುತ್ತೆ, ಒಂದಡಿ ಉದ್ದ ಬರುತ್ತೆ, ಒಂದು ಕಾಯಿ ಹೆಚ್ಚು ಕಮ್ಮಿ ಒಂದು 300-350 ಗ್ರಾಮ್ ಬರುತ್ತೆ. ಆ ಕಾಯಿನ ನಾವು ಈ ತಳಿಲಿ ಅದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಹೀರೆಂಗಿರೆ ಬದನೆನೋ, ಇಲ್ಲ ಮೈಸೂರು ಬದನೆನೋ, ಇಲ್ಲ ವೈಟ್ ಬದನೆನೋ, ಇಲ್ಲ ಮಟ್ಟಿಗುಳ್ಳನ ಯಾವ್ದಾದ್ರು ಅದ್ರ ಜೊತೆಲಿ ಹಾಕ್ಬಿಟ್ರೆ ಮುಂದಿನ ಮೂರನೇ ಬೆಳೆಗೆ, ನೆಕ್ಸ್ಟ್ ಬೆಳೆಗಲ್ಲ ಮೂರನೇ ಬೆಳೆಗೆ ಆ ಕಲರೇ ಚೇಂಜ್ ಆಗುತ್ತೆ. ಅಂದ್ರೆ ಆ ತಳಿ ಶುದ್ಧತೆಯನ್ನ ಕಾಪಾಡಲೇಬೇಕು ನೀವು. ಹೌದು ಸರ್, ತಳಿ ಈಗ ಬೀಜ ಮಾಡೋದೇ ಉದ್ದೇಶನೇ. ತಳಿ ಶುದ್ಧತೆ ಕಾಪಾಡ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಈಗ ನಮ್ಮ ಹತ್ರ ಬೀಜ ತಗೊಂಡು ನಮ್ಮ ಕಂಪ್ನಿ ಹೋಗಿ ಬೀಜ ಕೊಡ್ತಾ ಇದೀವಿ, ಅವ್ರು ತಗೊಂಡು ಅವ್ರ ಮೂರನೇ ಬೇಚ್ ಅವ್ರು ಹಾಕ್ದಾಗ ತಳಿ ಚೇಂಜ್ ಆಯ್ತು ಅಂತಂದ್ರೆ ಕಂಪ್ನಿಗೆ ಕೆಟ್ಟ ಹೆಸರಾಗುತ್ತೆ. ಈಗ ನೀವು ಈ ರೀತಿ ತಳಿ ಶುದ್ಧತೆಯನ್ನ ಕಾಪಾಡಿಕೊಂಡು ಬಿತ್ತನೆ ಬೀಜಗಳನ್ನ ಪೂರೈಕೆ ಮಾಡ್ತೀರಿ, ಹಂಗೆ ಉತ್ಪಾದನೆ ಆದಂತಹ ಬಿತ್ತನೆ ಬೀಜಗಳನ್ನ ನಿಮ್ಮ ಮುಂದಿನ ಕೆಲಸಗಳಿಗೆ ಅಂದ್ರೆ ಮುಂದಿನ ಉತ್ಪಾದನೆಗೂ ನೀವು ಇಟ್ಕೊಳ್ತೀರಿ? ಇಟ್ಕೋತೀವಿ ಸರ್. ಅದನ್ನ ಎಷ್ಟು ವರ್ಷ ಹಳೆಯ ಬೀಜಗಳು ನಿಮಗೆ ಮೊದಲನೇ ಸಾಲಿ ಬಂದಾಗ ಅವರು ತಂದ್ಕೊಟ್ರು ಅಥವಾ ನೀವು ಪಡ್ಕೊಂಡ್ರಿ? ಸರ್, ನಾನು ಸುಮಾರು ಒಂದು 50 ವೆರೈಟಿ ಬೀಜನ ಅವ್ರ ಹತ್ರ ಪಡ್ಕೊಂಡಿದ್ದು ಹಳೆ ಬೀಜಗಳು. ಅದು ಏನು ನಮ್ಗೇನು ಅವ್ರು ಕೆಜಿ ಲೆಕ್ಕ ಕೊಟ್ಟಿಲ್ಲ, ಒಂದು ಬೀಜ, ಎರಡು ಬೀಜ, ತಪ್ಪು 5 ಬೀಜ ಲಾಸ್ಟ್ ಅಷ್ಟೇ ಕೊಟ್ಟಿರೋದು. ಅದನ್ನ ಅವ್ರು ಏನ್ ಹೇಳ್ತಾರೆ, ಈಗ ಒಂದು 5 ಬೀಜ ಕೊಟ್ಬಿಟ್ಟು ಇದು ಮುಂದಿನ ಒಂದು 3 ತಿಂಗಳಲ್ಲಿ 3-4-6 ತಿಂಗಳಲ್ಲಿ ನನ್ಗೆ ಇಷ್ಟು ಬೀಜ ಬೇಕು ಅಂತ ಹೇಳಿ. ಎಷ್ಟು ಕೊಡ್ತೀರಿ ನೀವು? 5 ಬೀಜ ಕೊಟ್ರೆ ಮುಂದಿನ ಮುಂದಿನ ವರ್ಷಕ್ಕೆ ಅದನ್ನ 1 ಕೆಜಿ ಮಾಡ್ಬೇಕು. 1 ಕೆಜಿ ಮಾಡಿ ಕೊಡ್ಬೇಕು. ಹೆಚ್ಚಿಗೆ ಆಗಿ ನಿಮ್ಮ ಹತ್ರ ನಮ್ಮ ಹತ್ರ ಉಳಿತದೆ. ನೀವು ಎಷ್ಟು ಉತ್ಪಾದನೆ ಮಾಡಿದ್ರಿ ಆ ತರದ ಒಂದು ಉದಾಹರಣೆ? ಯಾವ್ದಾರು ಉದಾಹರಣೆಗೆ ನಾನು ಒಂದು ಬೀನ್ಸ್ ಕಾಳನ್ನ ಗ್ರೀನ್ ಕಲರ್ ಬರುತ್ತೆ, ಕಾಮನ್ ಬಿಲ್ ಕಲರ್ ಬರುತ್ತೆ, ಒಂದ್ 7 ತರ ಕಾಮನ್ ಬಿಲ್ ಏನ್ ಬರುತ್ತೆ ಆ ರೀತಿದ ಒಂದ್ ಬೀನ್ಸ್ ರೆಡಿ ಮಾಡಿದೀನಿ ಈಗ ನಾನು. ಅದ್ರಲ್ಲಿ ನಮಗ್ ಸಿಕ್ಕಿದ್ದು 1 ಕಾಳು 2 ಕಾಳು 3 ಕಾಳು ಸಿಕ್ಕಿದ್ದೆ ಅಷ್ಟೇ. 7 ಕಲರ್ ಇವೆ, 7 ತರ ಕಲರ್ ನಾನು ಇವತ್ತು ಟೋಟಲ್ ಗೆ 10-10 ಕೆಜಿ ಮಾಡಿದೀನಿ. ನನಗ್ ಸಿಕ್ಕ 1 ವರ್ಷ ಆಗಿದೆ. 10-10 ಕೆಜಿ ಮಾಡಿದೀರಿ? 10-10 ಕೆಜಿ ಒಂದು ಬೀಜ ನಿಮ್ ಕೈಗೆ ಸಿಕ್ಕಿದ್ದು? ಹೌದು. ಅದೀಗ 10 ಕೆಜಿ ಆಗಿದೆ. ಎಷ್ಟು ಬೆಳೆಗಳಾಯ್ತು? 4-5 ಬೆಳೆ ತೆಗ್ದಿದ್ದೀನಿ. 5 ಬೆಳೆನಲ್ಲಿ ಅದು 10 ಕೆಜಿ ಮಾಡಿದೀನಿ. ಅದನ್ನೇ ಮಾಡಿ ಈಗ ಇವತ್ತು ಒಂದ್ ಬೀಜ ನೆಟ್ರೆ ಅದರಲ್ಲಿ ಮಿನಿಮಮ್ ನಮ್ಗೆ ಒಂದು 50-50 ಗ್ರಾಮ್ ಬೀಜ ಕೊಡುತ್ತೆ. 100-150 ಬೀಜ ಕೊಡುತ್ತೆ ಅದು ಒಂದ್ ಗಿಡ. ಅದನ್ನ ಆ ರೀತಿ ಕಾಪಾಡ್ಕೋಬೇಕು. ಆ ನಂತರ ಅದನ್ನ 100 ಬೀಜ ನಾವು ಬೇರೆ ಕಡೆಗೆ ಹಾಕ್ದಾಗ ಅದ್ರಿಂದ ಒಂದು 3-4 ಕೆಜಿ ಬರುತ್ತೆ. ಹಾಗೆಂದ್ರೆ ಬೀನ್ಸ್ ಯಾಕಷ್ಟು ಜಲ್ದಿ ಅಷ್ಟು ಮಾಡಕ್ಕಾಯ್ತು ಅಂತ ಅಂದ್ರೆ ಅದು 2.5 ತಿಂಗಳಿಗೆ ಬರುತ್ತೆ. ಹೌದು ಹೌದು. ಅದರಿಂದ ನಮ್ಗೆ ಜಾಸ್ತಿ ಮಾಡಕ್ಕಾಗಿದ್ದು 4 ಬೆಳೆ ಮಾಡಿದ್ವಿ. ಈಗ ಕೆಲವೊಂದು ತಳಿಗಳು ನಶಿಸಿ ಹೋಗಿದೆ ಅಂತಾನೆ ಹೇಳ್ಬೇಕು. ಹೌದು, ನಶಿಸಿ ಹೋಗಿದೆ. ಸಾಕಷ್ಟು ಹಳೆಯ ತಳಿಗಳಿದ್ವು, ಮತ್ತೆ ಕೆಲವೊಂದು ಕಾಲಕ್ಕೆ ಸೀಮಿತವಾಗಿ ಬೆಳೆಯುವಂತಹ ತಳಿಗಳು ಇದ್ವು. ಹೌದು. ನೀವು ಸಹ ಅದನ್ನೆಲ್ಲ ಗಣನೆಗೆ ತಗೊಳ್ತೀರಾ? ನೀವು ಹೇಳಿದ್ರೆ ಈ ಒಂದು ಬದನೆಕಾಯಿ ಈ ರೀತಿಯ ಒಂದು ಸೈಜ್ ಇದೆ ಅಂತ, ಅದು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೆಯುವಂತ? ಸರ್, ಒಂದು ಬದನೆ ಟೊಮೊಟೊ ಮೆಣಸಿನ ಗಿಡ 365 ದಿನ ಫಸಲು ಕಾಯಿ ಕೊಡುತ್ತೆ ನಮ್ಮ ನಾಟಿ ತರಕಾರಿಲಿ. ಮತ್ತೆ ಅದು 2 ವರ್ಷದಿಂದ 3 ವರ್ಷ ತನಕ ಬರುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಕಾಪಾಡ್ಕೊಂಡ್ ಬಂದ್ಬಿಟ್ರೆ ಒಂದ್ಸರಿ ಬದನೆ ಗಿಡ ನೆಟ್ರೆ ನಮ್ಮ ನಾಟಿನ ಅದು 2 ವರ್ಷ 3 ವರ್ಷ ತನಕ ಬರುತ್ತೆ. ನಿಮ್ದು ಟ್ರೈನಿಂಗ್ ಆಯ್ತು, ಈ ಬಗ್ಗೆ ಎಲ್ಲ ಒಂದಿಷ್ಟು ತಿಳುವಳಿಕೆ ಆಯ್ತು, ಬೀಜ ಕೊಟ್ರು. ಮೊದಲನೇ ಸಲ ಇದೆಲ್ಲ ನೀವು ಕೊಟ್ರಲ್ಲ ವಾಪಸ್ಸು, ಒಂದ್ ಬೀಜ ಕೊಟ್ಟವ್ರಿಗೆ 100 ಬೀಜ ಅಥವಾ 1 ಕೆಜಿ ತಗೊಂಡೋಗಿ ಕೊಟ್ಟವ್ರಿಗೆ, ಆಗ ಆರ್ಥಿಕ ಪರಿಸ್ಥಿತಿ ಹೇಗೆ ಸ್ವಲ್ಪ ಬದಲಾಯ್ತಾ? ನಿಮ್ಗೆ ಬದಲಾಯ್ತು ಸರ್. ಅವಾಗ ನಿಮ್ಗೆ ಸ್ವಲ್ಪ ದುಡ್ಡು ಬಂತು? ಬಂತು ಬಂತು. ಕಾಸು ನೋಡಿದ್ರಿ? ಕಾಸು ಅವಾಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು ಕಾಸು ನೋಡಕ್ಕೆ. ಒಂದ್ಸಲ ಕಾಸು ನೋಡಾಯ್ತು, ಅದು 2ನೇ ಸಲ 3ನೇ ಸಲ ಅಂತಲ್ಲಿ. ಇದು ಗುಣಮಟ್ಟವನ್ನ ಕಾಪಾಡ್ಕೊಳ್ತಾನೆ ಬರಬೇಕು ನೀವು. ಹೌದು ಸರ್, ಗುಣಮಟ್ಟನೇ ಮುಖ್ಯವಾಗಿ ಕಾಪಾಡಬೇಕಾಗಿರೋದೇ ನಾವು ಗುಣಮಟ್ಟನೇ. ಗುಣಮಟ್ಟ ಕಾಪಾಡಿದ್ರೆ ಮಾತ್ರ ನಮ್ಮ ಬೀಜಕ್ಕೆ ವ್ಯಾಲ್ಯೂ ಇರೋದು. ಈ ಹೇಳಿ, ಗುಣಮಟ್ಟ ಕಾಪಾಡಬೇಕಾದ್ರೆ ಏನೆಲ್ಲ ಅಂಶಗಳ ಬಗ್ಗೆ ಗಮನ ಕೊಡು? ಗುಣಮಟ್ಟ ಕಾಪಾಡಬೇಕಾದ್ರೆ ಏನೆಲ್ಲ ಅಂಶಗಳು ಅಂತ ಅಂದ್ರೆ, ಈಗ ಒಂದ್ ಗಿಡನ ನಾವು ಇವತ್ತು ಇಲ್ಲಿ ಒಂದು 100 ಗಿಡ ಬದನೆ ಗಿಡ ನೆಟ್ಟಿರ್ತೀವಿ. 100 ಗಿಡ ಬದನೆ ಗಿಡಕ್ಕೆ ಸುಮಾರು ರೋಗಗಳು ಬರ್ತಾ ಇರ್ತವೆ. ಮುರ್ಜು ರೋಗ ಬರುತ್ತೆ, ತರಗ ರೋಗ ಬರುತ್ತೆ, ಮತ್ತೆ ಬೇರ್ಗಂಟು ಬರುತ್ತೆ. ಇದೆಲ್ಲಾನು ನಾವು ಕಾಪಾಡ್ಕೋಬೇಕು. ಆ ಕಾಪಾಡ್ಕೋಬೇಕು ಅಂತ ಅಂದ್ರೆ ನಾವು ಹೋಗ್ಬಿಟ್ಟು ಕೆಮಿಕಲ್ ಔಷಧಿ ತಂದು ಹೊಡೆಯೋದಲ್ಲ. ನಮ್ಮಲ್ಲಿರುವಂತ ಔಷಧಿನ, ನಮ್ಮಲ್ಲಿ ಸಿಗುವಂತ ಗಿಡಗಳೇ, ನಮ್ಮ ಭೂಮಿಲಿ ಕಳೆ ಗಿಡ ಅಂತ ಏನು ಹುಟ್ತಾ ಇರ್ತದೆ ಆ ಗಿಡಗಳನ್ನೇ ನಾವು ಔಷಧಿ ಮಾಡ್ಕೊಂಡು. ಉದಾಹರಣೆ ಹೇಳ್ಬೋದ? ಉದಾಹರಣೆ ಹೇಳ್ತೀನಿ ಅದಕ್ಕೆ. ಅದರಲ್ಲಿ ಈಗ ಕಳೆ ಗಿಡಗಳು ಅಂತ ಅಂದ್ರೆ ನಮ್ಮಲ್ಲಿರುವಂತದ್ದು ಈಗ ನಾಯಿ ತುಳಸಿ ಅಂತ ಹೇಳ್ತೀವಿ, ತುಂಬೆ ಸೊಪ್ಪು, ಬೇವಿನ ಸೊಪ್ಪು, ಕಾಡು ದೊಡ್ಡಪತ್ರೆ, ಮತ್ತೆ ಕಾಡು ಗಾಳಿ ಸೊಪ್ಪು, ಮತ್ತೆ ಲಕ್ಕಿ ಸೊಪ್ಪು, ಇಂತ ಸೊಪ್ಪುಗಳನ್ನ ಒಂದು 5-6 ತರ, ಮತ್ತೆ ಇದು ತಂಗಣಿ ಸೊಪ್ಪು, ಈ ರೀತಿ ಇದೆ. ಮತ್ತೆ ಕಾಡು ತುಳಸಿ ಬರುತ್ತೆ, ಕಾಡು ತುಳಸಿ, ನಾಯಿ ತುಳಸಿ ಇವೆಲ್ಲ ಬರುತ್ತೆ. ಅವೆಲ್ಲ ಸೊಪ್ಪುಗಳನ್ನ ನಮ್ಮಲ್ಲಿ ಇರುವಂತದ್ದು. ಮತ್ತೆ ಮೂಗ್ ಬಟ್ನಾಳ ಅಂತ ಬರುತ್ತೆ ನಮ್ಮ ಭೂಮಿಲಿ, ಮತ್ತೆ ನೆಲನಲ್ಲಿ ಅಂತ ಬರುತ್ತೆ. ಈ ಸೊಪ್ಪುಗಳೆಲ್ಲನು ಕತ್ತರಿಸಿ, ನಮ್ಮ ನಾಟಿ ಹಸು ಗೋಮೂತ್ರ ಇದೆಯಲ್ಲ, ಗೋಮೂತ್ರದೊಳಿಕ್ ಹಾಕೊಂಡು ಅದಕ್ಕೆ ಅರ್ಶನದ ಪುಡಿ, ನಮ್ಮ ನಾಟಿ ಅರ್ಶನ ಜಜ್ಜಿಬಿಟ್ಟು ಹಾಕೋದು, ಸ್ವಲ್ಪ ಶುಂಠಿ ಹಾಕೋದು, ಹಸಿರು ಮೆಣಸಿನ್ಕಾಯಿ ಹಾಕೋದು, ಇಷ್ಟೆಲ್ಲನ ಹಾಕಿ ಒಂದು 25 ದಿನ ಅದನ್ನ ಗೋಮೂತ್ರದಲ್ಲಿ ಹಾಕಿ ಇಟ್ಬಿಟ್ಟು, ಆ ನಂತರ ಅದನ್ನ ಫಿಲ್ಟರ್ ಮಾಡಿಕೊಂಡು ಒಂದು 15 ಲೀಟರ್ ನೀರು ಹಾಕೊಂಡು 1 ಲೀಟರ್ ಅದ ಔಷಧಿ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಯ್ತಾ ಅಂದ್ರೆ ಗಂಟು ಮತ್ತೆ ಬೇರ್ಗಂಟು ರೋಗ ಹೋಗುತ್ತೆ, ಮತ್ತೆ ಮುರ್ಜು ರೋಗ ಹೋಗುತ್ತೆ, ಮತ್ತೆ ತರಗುಮಾರಿ ಹೋಗುತ್ತೆ, ಗಿಡ ಡೆವಲಪ್ಮೆಂಟ್ ಆಗಿ ಗುಣಮಟ್ಟವಾಗಿ ಬರುತ್ತೆ. ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗುತ್ತೆ ನಮ್ಗೆ ರೋಗ. ಅದು ನಾವು ಗಿಡ ನೆಟ್ಟು 15 ದಿನಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು, ಅದ್ ಬರ್ಲಿ ಬರ್ದನೆ ಹೋಗ್ಲಿ. ನಮ್ಗೆ ರೋಗ ಬರ್ತದೆ, ರೋಗ ಬರೋ ಗಂಟ ನಾವು ಕಾಯ್ತಾ ಕೂತ್ಕೊಳ್ಳಲ್ಲ. ಗಿಡ ಇವತ್ತು ನಾವು ಗಿಡ ನೆಡ್ತಾ ಇದೀವಿ, ಇನ್ನು 15 ದಿನಕ್ಕೆ ಕರೆಕ್ಟ್ ಆಗಿ ಅದಕ್ಕೆ ಒಂದು ಅದ ನೆಟ್ಟ ಒಂದು ವಾರಕ್ಕೆ ಗೊಬ್ಬರ ಕೊಡ್ತೀವಿ ಅದಕ್ಕೆ. ಅದ್ ನಾಟಿ ಹಸು ಗೊಬ್ಬರನ ರೆಡಿ ಮಾಡ್ಕೊಂಡಿರ್ತೀವಿ, ಫರ್ಟಿಲೈಸರ್ ಏನ್ ಕೆಲಸ ಮಾಡುತ್ತೆ ಆ ರೀತಿನೇ ಮಾಡ್ಕೊಂಡಿರ್ತೀವಿ. ಅದನ್ನ ಸಸಿ ನೆಟ್ಟ ಒಂದು ವಾರಕ್ಕೆ ಗೊಬ್ಬರ ಕೊಡ್ತೀವಿ, 15 ದಿನಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಅಂದ್ರೆ ನೀವೇ ತಯಾರು ಮಾಡಿ? ನಾವೇ ತಯಾರು ಮಾಡ್ದಂತ ಔಷಧಿ. ಔಷಧಿ ಯಾಕಂದ್ರೆ ನಾನ್ ಇವತ್ತು ಮಾಡ್ತಾ ಇರೋ ವ್ಯವಸಾಯ ಅಂತ ಅಂದ್ರೆ ಶೂನ್ಯ ಬಂಡವಾಳದ್ದು, ಗೋ ಆಧಾರಿತ ಕೃಷಿ ಮತ್ತೆ ಶೂನ್ಯ ಬಂಡವಾಳ. ಅಲ್ಲಿ ಯಾವುದೇ ರೀತಿಯಾದ ವೆಚ್ಚ ಬರಬಾರ್ದು ನಮ್ಮ ಭೂಮಿಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ. ಆ ರೀತಿ ನಾನು ಕೃಷಿ ಮಾಡ್ತಾ ಇರೋದು. ಈಗ 5 ದೇಸಿ ಹಸುಗಳು ನಿಮ್ಮನೇಲಿ ಇದೆ? 5 ಇದೆ. ಹಾಲಿನ ಉತ್ಪಾದನೆ ಎಷ್ಟಾಗುತ್ತೆ ಸರ್? 5 ಹಸುಗಳು ಇದ್ರೆ ಅದರಲ್ಲಿ ನಮ್ಮಲ್ಲಿ ಒಂದು ಗೀರ್ ಇದೆ, ಒಂದು ಮಲ್ನಾಡ್ ಗಿಡ್ಡ ಇದೆ, ಒಂದು ಹಳ್ಳಿಕಾರ್ ಇದೆ, ಒಂದು ನಾಟಿ ತಳಿ ಇದೆ, ಒಂದು ಇನ್ನೊಂದು. ಅವು ಬೇರೆ ಬೇರೆ ಜಾತಿಯ? ಬೇರೆ ಬೇರೆ ಜಾತಿಗಳನ್ನ ಇದ್ ಮಾಡ್ಕೊಂಡಿದೀವಿ. ಒಂದು ಈಗ ನಮ್ಮ ಹತ್ರ ಇರೋದು ಒಂದು ಹಳ್ಳಿಕಾರ್ ಒಂದು 3 ಲೀಟರ್ ಹಾಲು ಕೊಡುತ್ತೆ. ಗೋಮೂತ್ರನ ಎಲ್ಲ ಸೇರಿಸಿ ಈ ರೀತಿಯ ಒಂದು ದ್ರಾವಣವನ್ನ ನೀವು ಇಟ್ಕೊಂಡಿರ್ತೀರಿ? ಹೌದು. ಗೊಬ್ಬರದ ಒಂದು ಅವಶ್ಯಕತೆ ಏನಿದೆ ಅದನ್ನು ಸಹ ನಿಮ್ಮ ರಾಸುಗಳಿಂದನೇ ಆಗ್ತಾ ಇದೆಯಾ? ಹೌದು ಸರ್, ಗೊಬ್ಬರ ಎಲ್ಲ ನಮ್ಮ ರಾಸುಗಳಿಂದನೇ. ಅದೇನ್ ಮಾಡ್ತಾ ಗೊಬ್ಬರನ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ರೆ, ನಮ್ಮ ರೈತರುಗಳು ನಮ್ಮ ಏನ್ ಅದರಲ್ಲಿ ಇವತ್ತು ನಾಟಿ ಹಸು ಏನ್ ಬರುತ್ತೆ ಅದರಲ್ಲಿ ಗೋಮೂತ್ರ ಮತ್ತೆ ಈಗ ಹತ್ತು ಒಂದ್ ಎಕರೆಗೆ ಮಿನಿಮಮ್ ಎಲ್ಲಾ ಶಿಫಾರಸ್ತು ಮಾಡೋ ಲೆಕ್ಕಾಚಾರ ಹೋಯ್ತು ಅಂತ ಅಂದ್ರೆ, ಒಂದ್ ಎಕರೆಗೆ 10-15 ಟನ್ ಗೊಬ್ಬರ ಕೊಡಿ ಅಂತ ಹೇಳ್ತಾರೆ ಕೊಡುಗೆ ಗೊಬ್ಬರನ. ಒಂದ್ ಎಕರೆಗೆ ನನ್ನ ಪ್ರಕಾರ 3 ಟನ್ ಗೊಬ್ಬರ ಸಾಕು. ಸಾಕು ಒಂದ್ ವರ್ಷಕ್ಕೆ 3 ಟನ್ ಗೊಬ್ಬರ ಹೆಂಗೆ ಬೇಕು ಅಂತ ಹೇಳ್ತಾ ಇದೀನಿ ನಾನು ಅಂದ್ರೆ, ಆ ಸಗಳಿನ ತಕೊಂಡೋಗಿ ತಿಪ್ಪೆಗೆ ಹಾಕ್ಬಾರ್ದು. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಏನ್ ಗೋಮೂತ್ರ ಇದೆ, ಗೋಮೂತ್ರನೇ ಮುಖ್ಯವಾದ ಒಂದು ಅಂಶ ನಾಟಿ ಹಸುನಲ್ಲಿ. ಆ ಗೋಮೂತ್ರ ಏನಿದೆ ಅದನ್ನ ನಾವೇನು ಒಂದು ವಾರದ ಸಗಳಿ ಬರುತ್ತೆ, ಆ ಸಗಳಿನ ಒಂದು ತೊಟ್ಟಿ ಮಾಡ್ಕೊಂಡು, ಆ ಸಗಳಿನ ತೊಟ್ಟಿ ಮಾಡ್ಕೊಂಡು ಆ ಸಗಳಿ ಮತ್ತೆ ಗೋಮೂತ್ರ ಎರಡನ್ನೂ ಅದಕ್ಕೆ ಕಲಸಿ ಒಂದು ತೊಟ್ಟಿಗೆ ಹಾಕಿ, ನಮ್ಮ ಏನ್ ಭೂಮಿ ಮಣ್ಣಿದೆ ಆ ಭೂಮಿ ಮಣ್ಣನ್ನ ಆ ತೊಟ್ಟಿಗೆ ಸ್ವಲ್ಪ ಹಾಕಿ, ಒಂದು 10 ಕೆಜಿ ಮಣ್ಣನ್ನ ಹಾಕಿ ಅದನ್ನ ನಾವು ಕರಗಾಕ್ ಬಿಟ್ಬಿಟ್ಟು, ಮತ್ತೆ ನಮ್ಮ ದ್ವಿದಳ ಧಾನ್ಯ ಪೌಡರ್ ಬರುತ್ತಲ್ಲ ಈಗ ವೇಸ್ಟೇಜ್ ಆಗಿ ಎಲ್ಲ ಹುಳ ಹಿಡ್ದು ಎಲ್ಲ ಹೋಗ್ತಾ ಇರ್ತದೆ, ಅಂತ ಕಾಳುಗಳನ್ನೆಲ್ಲಾನು ಪೌಡರ್ ಮಾಡಿ ಅದ್ರೊಳಗೆ ಮಿಕ್ಸ್ ಮಾಡಬಹುದು. ಹಿಟ್ಟು, ದ್ವಿದಳ ಧಾನ್ಯಗಳ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಒಂದು 12-3 ದಿನ ಇಟ್ಬಿಟ್ರೆ ಅದು ಒಳ್ಳೆ ಫರ್ಟಿಲೈಸರ್ ಗೊಬ್ಬರ ಆಗುತ್ತೆ. ನಾವು ಹಾಕಕ್ಕಿಂತ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಅದಕ್ಕೊಂದು ನಾಟಿ ಹಸು ಮೊಸರು ಸೇರಿಸ್ಬಿಟ್ಟು ಅದೊಂದು 24 ಗಂಟೆ ಆರಿಸ್ಬಿಟ್ಟು ಅದನ್ನ ತಗೊಂಡೋಗಿ ನಮ್ಮ ಗಿಡಗಳಿಗೆ ಹಾಕ್ಬಿಟ್ರೆ ಒಂದು 50 ಗ್ರಾಮ್ ಗಿಡ ಸಾಕು, ಅಷ್ಟು ಸಾಕು ಒಂದು ಗಿಡಕ್ಕೆ. 50 ಗ್ರಾಮ್ ಒಂದ್ ಸರಿ ಅಂತ ಅಂದ್ರೆ 3 ಸರಿ ಗೊಬ್ಬರ ಕೊಡ್ಬೇಕು. ಅದೇ ರೀತಿಯ 150 ಗ್ರಾಮ್ ಗೊಬ್ಬರ ಕೊಟ್ರೆ ನೀವು ಯಾವ್ದೇ ರೀತಿ ಫರ್ಟಿಲೈಸರ್ ಬೆಳೆಸಿ ರಾಸಾಯನಿಕ ಗೊಬ್ಬರ ಬೆಳೆಸಿ ಬೆಳೀತೀರಾ ಅದಕ್ಕಿಂತ ಡೆವಲಪ್ಮೆಂಟ್ ಆಗಿ ಆರೋಗ್ಯಕರವಾಗಿ ನಮ್ ಗಿಡ ಬರ್ತದೆ. ಅಂದ್ರೆ ಒಂದು ಬೆಳೆಯ ಅವಧಿಯಲ್ಲಿ ನೀವು ಕೊಡೋದು ಬರೀ 150 ಗ್ರಾಮ್ ಗೊಬ್ಬರ ಸರ್, ಒಂದ್ ಗಿಡ ಯಾವ್ದೇ ಆಗಿರ್ಲಿ, ಯಾವ್ದೇ ಗಿಡ ಆಗಿರ್ಲಿ, ಟೊಮೆಟೊ ಗಿಡ ಆಗಿರ್ಲಿ, ಮೆಣಸಿನಕಾಯಿ ಗಿಡ ಆಗಿರ್ಲಿ, ಬದನೆಕಾಯಿ ಗಿಡ ಆಗಿರ್ಲಿ ಆ ಲೆಕ್ಕ. ಹೌದು, ಯಾವ್ದೇ ತಳಿ ಆಗಿರ್ಲಿ, ಯಾವ್ದೇ ಗಿಡ ಆಗಿರ್ಲಿ, ನಿಮ್ಮ ಲೆಕ್ಕಾಚಾರ ಇಷ್ಟು ಅಷ್ಟೇ. ನಮ್ದು ಒಂದ್ ಗಿಡಕ್ ಸಾಕು ಸರ್, 150 ಗ್ರಾಮ್ ಈಗ ಒಂದ್ ಲೆಕ್ಕ ಹಾಕೊಳ್ಳಿ, 45 ದಿನ ಡೆವಲಪ್ಮೆಂಟ್ ಆಗೋದದು. ಈಗ ನಮ್ ಮಗು ಯಾವ ರೀತಿ 3 ವರ್ಷಕ್ಕೆ ಡೆವಲಪ್ಮೆಂಟ್ ಬರುತ್ತೆ ಮಗು ಸಾಕ್ತಿವಲ್ಲ, ಅದೇ ರೀತಿ ಒಂದು ನಾವ್ ಯಾವ್ದೇ ಗಿಡ ಆಗ್ಲಿ ತರಕಾರಿ ಗಿಡ ನಾವ್ ಮಾಡ್ತು ಅಂತ ಅಂದ್ರೆ 45 ದಿನದೊಳಗಡೆ ಡೆವಲಪ್ ಮಾಡ್ಕೋಬೇಕು ನಾವು ನೆಟ್ಟಿ. 45 ದಿನ ಡೆವಲಪ್ ಮಾಡಿ ಬಿಟ್ಬಿಟ್ರೆ ಅದು ಇನ್ನು 6 ತಿಂಗಳವರೆಗೆ ಅಂತ ನಾವ್ ಅದ್ ನೋಡ್ಬೇಕಾಗಿಲ್ಲ. ಅದು ಏನಿಲ್ಲ, ಒಂದ್ ಸ್ಪ್ರೇ ಕೊಟ್ಕೊಂಡು ಕಾಯಿ ಕುಯ್ಯೋದಷ್ಟೇ. ಕಾಯಿ ಕುಯ್ಯೋಂಗಿಲ್ವಲ್ಲ, ನೀವು ಗಿಡದಲ್ಲೇ ಒಣಗಿಸ್ತೀರಾ? ಇಲ್ಲ, ಕಾಯಿ ಕುಯ್ಯ ಹಣ್ಣಾದ ತಕ್ಷಣ ಈಗ ಬದನೆಕಾಯಿ ಅಂದ್ರೆ ಹಣ್ಣು ಕುಯ್ಯೋದು. ಕೆಲವು ಹಣ್ಣು ಕುಯ್ಯೋದಿದೆ, ಕೆಲವು ಕಾಯಿ ಕುಯ್ಯೋದಿದೆ. ಕಾಯಿ ಕುಯ್ಯೋದು ಇದೆಯಾ? ಕಾಯಿ ಕುಯ್ಯೋದು ಇದೆ. ಯಾವ್ದು ಕಾಯಿ ಕುಯ್ಯೋ ಅಂತ? ಈಗ ಸೋರೆಕಾಯಿ ಬರುತ್ತಲ್ಲ, ಸೋರೆಕಾಯಿ ಬಲ್ತಿ ಸ್ವಲ್ಪ ಹಣ್ಣು ಮೆಟ್ತು ಅಂದ್ರೆ ಅದಕ್ಕೆ ಕದಕ್ಬೇಕು ಅದನ್ನ. ಅದನ್ನ ಪೂರ್ತಿ ಅಲ್ಲಿ ಒಣಗೋ ಗಂಟ ಬಿಡಂಗಿಲ್ಲ, ಒಣಗ್ತು ಅಂತಂದ್ರೆ ಹೋಯ್ತು ಅದು, ಜರ್ಮಿನೇಷನ್ ಹೋಯ್ತು ಅಂತ. ಈ ಒಂದು ಸೂಕ್ಷ್ಮಗಳನ್ನೆಲ್ಲ ನೀವ್ ಹೆಂಗ್ ತಿಳ್ಕೊಂಡ್ರಿ? ಇದ ಸೂಕ್ಷ್ಮಗಳಲ್ಲಿ ಯಾವ ಕಾಯಿ ಯಾವಾಗ ಕೇಳ್ಬೇಕು ಅಂತ ಇದ್ರ ಬಗ್ಗೆ ನಮ್ಮ ಕೃಷ್ಣ ಪ್ರಸಾದ್ ಸರ್ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿದ್ರು. ಆಮೇಲೆ ನಾವು ಅದನ್ನ ಮಾಡ್ಕೊಂಡು ಹೋಗ್ತಾ ಈಗ ಪೂರ್ತಿ ತಳ್ಳಾಗಿದ್ದು ಪೂರ್ತಿ ಗಿಡದಲ್ಲೇ ಒಣಗೋಗಿದ್ದು ಯಾವ ರೀತಿ ಅನುಭವ ಅದನ್ನ ಕಲಿಸ್ತಾ ಹೋಯ್ತು ಅದನ್ನ. ಈಗ ತಳ್ಳಾಗಿ ಪೂರ್ತಿ ಒಣಗೋಯ್ತು ಭೂಮಿಲಿ, ಗಿಡದಲ್ಲೇ ಒಣಗೋಯ್ತು. ಆ ಬೀಜ ತಂದು ನಾವು ನೆಟ್ಟಾಗ ಎಷ್ಟು ಪರ್ಸೆಂಟ್ ಬರುತ್ತೆ, ಮತ್ತೆ ನಾವು ಅದನ್ನ ಬಲ್ತಿ ಚೆನ್ನಾಗಿ ಬಲ್ತಿ ಹಣ್ಣಾದಾಗ ಬಂದಾಗ ಎಷ್ಟು ಪರ್ಸೆಂಟ್ ಬರುತ್ತೆ ಜರ್ಮಿನೇಷನ್, ಇದ್ರ ಮುಖಾಂತರ ಎಲ್ಲಾನು ನಾವು ಅಂದ್ರೆ ನೀವು ಅದನ್ನೆಲ್ಲ ಒಂದ್ ಕಡೆ ದಾಖಲೆ ಮಾಡ್ತಾ ಹೋಗ್ಬೇಕು. ದಾಖಲೆ ಮಾಡ್ತಾ ಹೋಗ್ತಾ ಇರ್ಬೋದು. ಬರೀತೀರಾ ನೀವು ಅದನ್ನೆಲ್ಲ? ಬರಿತಾ ಇರ್ತೀನಿ ಸರ್, ಬರ್ದಿದ್ದೀನಿ ಅದೆಲ್ಲ ಬರ್ದಿಲ್ಲ. ಹಾಗಾಗಿ ನಿಮ್ಗೆ ಆ ಒಂದು ಜ್ಞಾನ ಜಾಸ್ತಿ ಆಗ್ತಾ ಹೋಯ್ತು. ಹೌದು ಕಳಪ್ಪ ಅವರೇ, ಬಹಳ ಕುತೂಹಲಕರವಾಗಿದೆ ನೀವು ಹೇಳ್ತಿರುವಂತ ವಿಚಾರಗಳು. ಈಗ ಇದಿಷ್ಟು ತರಕಾರಿ ಬೆಳೆ ಬಗ್ಗೆ ಆಯ್ತು, ಇನ್ನು ರಾಗಿಯಲ್ಲೂ ಈ ರೀತಿಯ ಒಂದು ಪ್ರಯೋಗ ನೀವು ಮಾಡ್ತಾ ಇದ್ದೀರಿ. ಹೌದು ಸರ್, ಹೇಳಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಸರ್, ಈಗ ರಾಗಿ ನಮ್ಮಲ್ಲಿ ಸುಮಾರು ನಮ್ಮ ಪ್ರಕಾರ ಒಂದು 80 ತಳಿ ರಾಗಿ ಇದೆ ನಮ್ಮ ನಾಟಿ ರಾಗಿ. ಹಿಂದೆ ಬೆಳೀತಿದಂತ ರಾಗಿಗಳು, ಅದರಲ್ಲಿ ಕರಿಕಡ್ಡಿ ರಾಗಿ ಒಂದು ಬರುತ್ತೆ, ಕರಿತೆನೆ ರಾಗಿ ಬರುತ್ತೆ, ಬೋಂಡ ರಾಗಿ ಬರುತ್ತೆ, ಮತ್ತೆ ಅನ್ಪೂರ್ಣ ರಾಗಿ ಅಂತ ಬರುತ್ತೆ, ಮತ್ತೆ ಇಬ್ನಿ ರಾಗಿ ಅಂತ ಬರುತ್ತೆ, ಚಮ್ಮಣ್ ರಾಗಿ ಬರುತ್ತೆ, ಸುಮಾರು ಇದೆ, ಮತ್ತೆ ಜಂಡೆ ರಾಗಿ ಅಂತ. ಈ ರೀತಿ ಸುಮಾರು 80 ತಳಿ ರಾಗಿಗಳು ಬರ್ತಾ ಇರ್ತವೆ. ರಾಗಿಗಳು ಬರ್ತಾ ಇದ್ದಾಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇಳುವರಿ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಅದೇನ್ ಮಾಡ್ತಾರೆ ನಮ್ಮ ವಿಜ್ಞಾನಿಗಳು, ಅವರು ಇವರೆಲ್ಲ ಸೇರ್ಕೊಂಡು ಈ ಇದ್ ಮಾಡಿ ಅದನ್ನ ಹೈಬ್ರಿಡ್ ತಳಿ ತರ್ತಾ ಇದಾರೆ. ಇವತ್ತು ನೋಡಿ, ಇವತ್ತು ಮಳೆಯ ಒಂದು ಪ್ರಕೃತಿಯಲ್ಲಿ ಪ್ರತಿಯೊಬ್ಬರದು ನಮ್ಮ ಊರಿನಲ್ಲೇ ನಮ್ಮ ಅಕ್ಕಪಕ್ಕ ಭೂಮಿಲೆ ಪೂರ್ತಿ ಎಲ್ಲ ಮಳೆಗೆಲ್ಲ ಪೂರ್ತಿ ಬಿದ್ದೋಯ್ತು. ಆದ್ರೆ ನಮ್ ರಾಗಿ ಇವತ್ತು ಒಂದು ಗಿಡನು ಸುದ ಬಗ್ಗಿ ಬೀಳಲಿಲ್ಲ. ನಾವು ಕರಿಕಡ್ಡಿ ರಾಗಿ ಹಾಕಿದ್ವು, ಒಂದ್ ಗಿಡನು ಸುದ ಬೀಳಲಿಲ್ಲ ನಮ್ದು. ಎಲ್ಲ ಪರಿಹಾರಕ್ಕೆ 6,000 ರೂಪಾಯಿ ಪರಿಹಾರ ಸರ್ಕಾರ ಕೊಡ್ತಾವ್ರೆ ಅಂತ ಹೋಯ್ತು. ನಾನು ಯಾರು ಯಾವ ಪರಿಹಾರಕ್ಕೆ ಹೋಗ್ಲಿಲ್ಲ, ನಾನು ನಂದು ಹಾನಿನೇ ಆಗಿಲ್ಲ, ನಾವ್ಯಾಕೆ ಹೋಗ್ಬೇಕು? ಅದು ತೊಂದ್ರೆ ಆಗ್ಲೇ ಇಲ್ಲ, ತೊಂದ್ರೆ ಆಗಿಲ್ಲ ನಮ್ ರಾಗಿ ಇವತ್ತು ತೊಂದ್ರೆ ಆಗಿಲ್ಲ, ಬಾರಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಇಳುವರಿ ಎಷ್ಟು ಬರುತ್ತೆ ಹೋಗ್ಲಿ ಒಂದು ಸರ್? ಕರೆಕ್ಟ್ ಎಕರೆವಾರು ಗುಣಿ, ನಾವು ಗುಳಿ ರಾಗಿ ಪದ್ಧತಿ ಮಾಡಿದ್ರೆ ಒಂದ್ ಎಕರೆಗೆ 15-20 ಕ್ವಿಂಟಲ್ ರಾಗಿ ಬೆಳಿಬಹುದು ಗುಳಿ ಪದ್ಧತಿ ಮಾಡಿದ್ರೆ. ಅದೇ ನಾವು ಚಲಿಕೆ ಪದ್ಧತಿ ಮಾಡಿದ್ರೆ ಒಂದು 8-10 ಕ್ವಿಂಟಲ್ ರಾಗಿ ಬೆಳಿಬಹುದು. ನೀವು ಎರಡೂ ತರ ಮಾಡ್ತೀರಾ? ಎರಡೂ ತರ ಮಾಡ್ತೀನಿ ನಾನು. ಜಾಸ್ತಿ ನಮ್ಗೆ ಕೆಲಸ ಫ್ರೀ ಆದಾಗ ಗುಳಿ ಪದ್ಧತಿ ಮಾಡ್ಬಿಡ್ತೀವಿ, ಇಲ್ಲ ಗುಳಿ ಪದ್ಧತಿ ನಮ್ಗೆ ಕೆಲಸ ಜಾಸ್ತಿ ಆಯ್ತು ಅಂದಾಗ. ಗುಳಿ ಪದ್ಧತಿ ಅಂದ್ರೆ ನಾಟಿ ಮಾಡುವಂತದ್ದು, ಸಿಂಗಲ್ ಪೈರ್ ನಾಟಿ ಮಾಡುವಂತದ್ದು. ಅದನ್ನ ನಾಟಿ ಮಾಡಿ ಅದನ್ನ ಒಂದೊಂದು ಒಂದು ಎಕರೆಗೆ 1 ಕೆಜಿ ರಾಗಿ ಸಾಕು ಗುಳಿ ಪದ್ಧತಿ ಮಾಡಿದ್ರೆ. ಒಂದುವರೆ ಅಡಿ ಸಾಲು, 1.5 ಅಡಿ ಮೆಟ್ಕೊಂಡು ಹೋಯ್ತು ಸಿಂಗಲ್ ಪೈರ್ ನೆಟ್ಕೊಂಡು ಹೋಗಿ ಅದನ್ನ 15 ದಿನ ಅದ್ ನೆಟ್ಟ 15 ದಿನಕ್ಕೆ ಅದನ್ನ ನಡನ ಮುರಿಬೇಕು, ತುಣಿಬೇಕು ಕಾಲಲ್ಲಿ ಹೋಗಿ, ಕಾಲಲ್ಲಿ ತುಣಿದು ಆ ನಂತರ ಅದಕ್ಕೆ ನಮ್ಮ ನಾಟಿ ಹಸು ಗೊಬ್ಬರ ಇದೆಯಲ್ಲ, ಗೊಬ್ಬರನ ಒಂದೊಂದು ಇಡೀ ಗೊಬ್ಬರನ ಅದ್ರ ಬೊಡ್ಡೆ ಕೊಟ್ಟು ನೀರ್ ಕೊಟ್ರೆ ಒಂದು ಕಂದಲ್ಲಿ 15-20 ಕಂದು ಬರುತ್ತೆ. ಅವಾಗ ಅದೊಂದು ಇಪ್ಪತ್ತು ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ರಾಗಿ ಬರುತ್ತೆ. ಅದರಲ್ಲಿ ಆ ಥರ ಬೆಳೆದಿದ್ದೀರಿ? ಆ ಥರನು ಬೆಳೆದಿದ್ದೀವಿ. ಮತ್ತೆ ಚಿಲ್ಕೆ, ಈಗ ನಾನು ಚಿಲ್ಕೆ ಪದ್ಧತಿ ಮಾಡಿದ್ದೆ ಈ ಸಲ, ಒಂದು ಇಷ್ಟು ಮೂರು ಅಡಿ ಬರ್ತು, ಮೂರ್ ನಾಲ್ಕು ಅಡಿ ಬಂದಿತ್ತು, ಎಲ್ಲ ನಮ್ದು ಬೀಳಲಿಲ್ಲ. ಯಾಕೆಂದ್ರೆ ಗೊಬ್ಬರ ಕೊಟ್ಟು ಯಾವ ರಸ ತಗೊಂಡು ಜಾಸ್ತಿ ರಸ ತಗೊಂಡು ರಾಸಾಯನಿಕ ಗೊಬ್ಬರ ಕೊಟ್ಟು ಅದರಲ್ಲಿ ಕಡ್ಡಿ ಶಕ್ತಿ ಇಲ್ಲದೇ ಎಲ್ಲ ಕೆಳಗೆ ಮಳೆಗೆ ಬಿದ್ದೋಯ್ತು. ಆದ್ರೆ ನಾವು ಯಾವ್ದು ಕೊಡ್ಲಿಲ್ವಲ್ಲ, ನಾವು ಕೊಟ್ಟಿದ್ ಕೊಡುಗೆ ಗೊಬ್ಬರ ಬಲಿಷ್ಠವಾಗಿ ಬೆಳೀತು, ಬಲಿಷ್ಠವಾಗಿ ನಿಂತ್ಕೋತು. ಇದು ಎಲ್ಲ ನೀವು ಬಿತ್ತನೆಗೆ? ಹೌದು, ಬಿತ್ತನೆಗೆ ಕೊಡ್ತಾ ಇರೋದು. ಇದನ್ನ ಸ್ವಂತ ಉಪಯೋಗಕ್ಕೆ ಏನ್ ಮಾಡ್ತೀರಿ? ಅದು ಸ್ವಂತ ನಮ್ಗೆ ಉಪಯೋಗಕ್ಕೆ ಅಲ್ಲೇ ಮಾಡ್ಕೋತಿದೀವಿ, ಇಟ್ಕೋತೀವಲ್ಲ. ನಮ್ಗೆ ಎಷ್ಟು ಬೇಕೋ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ, ಇಟ್ಕೊಂಡಿರ್ತೀವಿ. ಮಿಕ್ಕಿದ ಕೊಟ್ಟಿರ್ತೀವಿ, ಕೊಟ್ಬಿಡ್ತೀವಿ. ಈಗ ತರಕಾರಿ ಆದ್ರೂ ಅಷ್ಟೇ. ಈಗ ತರಕಾರಿಗಳು ಮಾಮೂಲಿ, ಈಗ ತರಕಾರಿ ಬೀಜ ಏನಾಗ ನಾವು ಬದನೆಕಾಯಿ ಬಿಟ್ಟಿವಿ ಅಂತ ಅನ್ಬಿಟ್ಟು ಬದನೆಕಾಯಿನೇ ನಾವು ಪೂರ್ತಿ ಬೀಜಕ್ಕೆ ಬಿಡಕ್ಕಾಗಲ್ಲ. ಅದ್ರಲ್ಲಿ ಎರಡು ಒಂದು ಮೊದಲನೇದು ಬದನೆಕಾಯಿ ಬಿಡಂಗಿಲ್ಲ ಬೀಜಕ್ಕೆ. ಯಾವುದೇ ಪದಾರ್ಥನ ಬೀಜಕ್ಕೆ ಏನೇ ನಾವು ತರಕಾರಿ ಬಿಡ್ತೀನಿ ಅಂತ ಅಂದ್ರೆ ತರಕಾರಿಲಿ ಮೊದಲನೇದು ಮೈನರು. ಮೊದಲನೇ ಬಂದ ಕಾಯಿ ಮೈನರು, ಅದನ್ನ ತಗೊಳಂಗಿಲ್ಲ ಬೀಜಕ್ಕೆ. ಸರಿ. ಮತ್ತೆ ಎರಡನೇಯಿಂದ ಐದನೇ ಕುಯಿಲ್ ಕಾಯಿ ಗಂಟ ಬಿಟ್ಕೋಬೇಕು. ಮೊದಲನೇ ಕುಯಿಲ್ ಎಷ್ಟು ಬರುತ್ತೆ ಅಷ್ಟು ಎಲ್ಲ ಮೈನರ್ ಅಂತ. ಮೈನರೇ ಅದು, ಅದನ್ನ ತಗೊಳಂಗಿಲ್ಲ. ಗಿಡದಲ್ಲಿ ಒಂದಿರ್ಲಿ ಎರಡಿರ್ಲಿ ಎಲ್ಲ ಮೈನರ್ ಅದು. ಅದನ್ನ ಬೀಜ ತಗೋಬಾರ್ದು ನಾವು. ನಾವು ಎರಡನೇ ಏನ್ ಕಾಯಿ ಬರುತ್ತೆ ಅದರಿಂದ ಐದನೇ ಕಾಯಿ ಗಂಟ ಬೀಜ ಬಿಟ್ಕೋಬೇಕು. ಆ ನಂತರ ತೆಗೆದು ಬಿಡಬೇಕು. ಆ ನಂತರ ಬೇಕಾದ್ರೆ ತರಕಾರಿಯಾಗಿ ಬಳಕೆ ಮಾಡ್ಕೋಬಹುದು. ಬೀಜಕ್ಕೆ ಅಂತ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ಆಯ್ಕೆ ಮಾಡ್ಕೊಳ್ಳಲ್ಲ ಅದನ್ನ. ಇನ್ನು ಸಿರಿಧಾನ್ಯಗಳು, ನೀವು ಊದಲು, ಕೊರ್ಲೆ, ಸಜ್ಜೆ, ನವಣೆ, ಆರ್ಕ, ಐದನ್ನು ಸಹ ಐದನ್ನು ಅರ್ಧ ಎಕರೆಗೆ ಸಾಲ ಪದ್ಧತಿ ಮಾಡಿದ್ರೆ ಸಾಕದು. ಅದು ಸಹ ಬೀಜ ಉತ್ಪಾದನೆ ಮಾಡ್ತಾ ಇವಿ ಅದನ್ನು. ಈಗ ಸಾಲ ಪದ್ಧತಿ ಒಂದು ಅರ್ಧ ಎಕರೆಗೆ ಒಂದು ವರೆಗೆ ಎರಡು ಎರಡಡಿ ಎರಡಡಿ ಸಾಲ ಮಾಡು. ಒಂದು ಊದ್ಲು ಹಾಕ್ಬೋದು, ಒಂದ್ ಸಾಲು ಊದ್ಲು, ಒಂದ್ ಸಾಲು ನವಣೆ, ಒಂದ್ ಸಾಲು ಸಜ್ಜೆ, ಒಂದ್ ಸಾಲು ಆರ್ಕ, ಈ ರೀತಿ ಮಾಡ್ಕೊಂಡು ಹೋಗ್ತೀವಿ. ಅದ ಮಧ್ಯೆ ಒಂದೊಂದ್ ಸಲ ದ್ವಿದಳ ಧಾನ್ಯ ಹಾಕೋತೀವಿ. ಕಳಪ ಅವರೇ, ಬಹಳ ಕುತೂಹಲಕರವಾಗಿದೆ ನಿಮ್ಮ ಒಂದು ಕೃಷಿ ಬದುಕು. ಈ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನಾವು ನಾಳಿನ ಕಾರ್ಯಕ್ರಮದಲ್ಲೂ ಸಹ ನಮ್ಮ ರೈತ ಬಾಂಧವರೊಂದಿಗೆ ನಾವು ಹಂಚಿಕೊಳ್ಳೋಣ. ಇದುವರೆಗೆ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾಬಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಡಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮೈಸೂರಿನಲ್ಲಿ ಮನೆ ಹೊಂದುವ ಸುವರ್ಣಾವಕಾಶ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರತಿಷ್ಠಿತ ಬಡಾವಣೆಗಳ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳ ಈ ಹರಾಜು ಆರಂಭವಾಗಿದೆ. ಹರಾಜಿನಲ್ಲಿ ಭಾಗವಹಿಸಲು ಮೊದಲನೇ ಹಂತದ ನೋಂದಣಿಗೆ January 19, ಎರಡನೇ ಹಂತದ ನೋಂದಣಿಗೆ January 21, ಮೂರನೇ ಹಂತದ ನೋಂದಣಿಗೆ January 25, ನಾಲ್ಕನೇ ಹಂತದ ನೋಂದಣಿಗೆ January 28 ಕೊನೆಯ ದಿನ. ನೋಂದಣಿಗಾಗಿ www.eproc.karnataka.gov.in ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ www.moodamysore.gov.in ಗೆ ಭೇಟಿ ನೀಡಿ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? BP, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಂದ್ರಪ್ಪ, ನೀವೆಲ್ಲ ಎಬಿಎಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳಚ್ಚು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡ್ಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಮಣ್ಣು ಚಿನ್ನ, ಈ ಮಣ್ಣೇ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ಶಂಕರಣ್ಣ, ಎರಡು ರಾಜಣ, ಏ ಕಮಲಕ್ಕ ನೆಟ್ಟಿದ್ದಕ್ಕೆ ಸಂಜೆ ಹೋಗಕ್ಕಿಲ್ವತ್ತ? ಈಗ ರಾತ್ರಿ ಹೊತ್ತಾಗ ಬನ್ನಿ ಅಂತಂದವಳೆ. ಯಾಕಂತ? ಅದೇನು ಯುವತಿ ಮಂಡಳಿಯವ್ರಿಗೆ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಆ ಹೇಳ್ತಾ ಇದ್ಲು ಕಪ್ಪ, ಅದೇನು ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಅವರಲ್ಲಪ್ಪ, ಅವ್ರಿಗೂ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಓ ನೋಡಪ್ಪ ಶಂಕರಣ್ಣ, ರಾಜಣ್ಣ, ಇನ್ಮೇಲೆ ಕಾಫಿ ತಿಂಡಿ ಟೈಮಿಗ್ ನೀವು ಬರಬೇಡಿ. ಅದೇ ನಂಗೊಸಿ ಕೆಲ್ಸ, ಅದೇ ಒಟ್ಟಿಗೆ ಊಟ ಟೈಮ್ಗೆ ಬಂದ್ಬಿಡಿ. ಓ ಸರಿ ಬಿಡು, ಊಟ ಮಾಡ್ಕೊಂಡು ಹರಟೆ ಹೊಡೆಯೋಣ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದ್ದ ತೋರಣ ಹೂರಣ ಈಗ ಅದೇ ದಿನ ರಾತ್ರಿ 9:00. ರೈತಾಪಿ ಜನರೇ, ನಾಡಿನ ಒಡೆಯರು. ಈಗ ಕೇಳಿ ಕೃಷಿ ಗೀತೆ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಹಿಂಗಾರು ಹಂಗಾಮಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಹಿಂಗಾರು ಹಂಗಾಮಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇತ್ತರೆ ಹೇಳು ಅವನು ನಾನು ಬೆಳೆಯಲು ಸೂಕ್ತವಾದ ತಳಿಯ ಬೆಳೆಯಿರಿ ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ ಹಂಗಾಮಿಗೆ ಸೂಕ್ತವಾದ ತಳಿಯ. ಕೃಷಿ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ. नाक मुंह को मास्क गमछे या कपड़े से ढककर रखें. आंख कान नाक मुंह न छुए. आपस में दो गज की दूरी